ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ವಲಯದಲ್ಲಿ ಸಾಕಷ್ಟು ಕೆಲಸವನ್ನ, ಸಂಶೋಧನೆಯನ್ನ, ವಿಸ್ತರಣೆಯನ್ನ ಮಾಡಿರುವಂತಹ ಅಪರೂಪದ ಸಂಶೋಧಕರೊಬ್ಬರು ನಮ್ಮೊಂದಿಗೆ ಇದ್ದಾರೆ. ಇವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಕೆ ನಾರಾಯಣಗೌಡ ಅವರು. ಸಾಕಷ್ಟು ಕೆಲಸಗಳನ್ನ ಅವರು ತಮ್ಮ ವೃತ್ತಿಯ ಸಂದರ್ಭದಲ್ಲಿ ಮಾಡಿರುವುದು ಉಂಟು. ಹಾಸನ ಜಿಲ್ಲೆಗೆ ಬಹಳ ಒಂದು ವಿಶೇಷವಾದಂತಹ ಬಾಂಧವ್ಯ. ಇವತ್ತು ನಮ್ಮ ಕಂದಲೆಯಲ್ಲಿ ಏನು ಕೃಷಿ ವಿಜ್ಞಾನ ಕೇಂದ್ರ ಇದೆಯೋ, ಈ ಕೃಷಿ ವಿಜ್ಞಾನ ಕೇಂದ್ರದ ಸ್ಥಾಪನೆಯಲ್ಲಿ, ಅದು ಕಂದಲೆಯಲ್ಲಿ ಸ್ಥಾಪನೆಯಾಗುವ ನಿಟ್ಟಿನಲ್ಲಿ ಒಂದು ವರದಿಯನ್ನ ನೀಡಿ, ಈ ಕಂದಲೆಯಲ್ಲಿ ಮಾಡಿದರೆ ನಮ್ಮ ಜಿಲ್ಲೆಯ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ವರದಿಯನ್ನ ನೀಡುವ ಮೂಲಕ ಕಂದಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಗುವ ಹಾಗೆ ಮಾಡಿದಂಥವರು. ಮತ್ತೆ ನಮ್ಮ ಕಂದಲೆ ಕೃಷಿ ವಿಜ್ಞಾನ ಕೇಂದ್ರ ಏನಿದೆಯೋ, ಇದರ ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಸ್ಥಾಪನೆಯಾದಂತಹ ಮೊದಲನೇ ಕೃಷಿ ವಿಜ್ಞಾನ ಕೇಂದ್ರ ಅನ್ನುವಂಥದ್ದು. ಸಾಕಷ್ಟು ಅನುಭವ ಕೃಷಿ ರಂಗದಲ್ಲಿ ಇದೆ, ರೈತರೊಂದಿಗೆ ಒಡನಾಡಿದ್ದಾರೆ, ವಿಜ್ಞಾನಿಗಳಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ, ಕೃಷಿ ಅಧಿಕಾರಿಗಳೊಂದಿಗೂ ಕೂಡ ಅವರ ಒಡನಾಟ ಇತ್ತು. ಬಹಳ ಮುಖ್ಯವಾಗಿ ಪ್ರತಿಷ್ಠಿತವಾದಂತಹ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅವರು ಅಮೂಲ್ಯವಾದಂತಹ ಅಪರೂಪದ ಸೇವೆಯನ್ನ ಸಲ್ಲಿಸಿದಂಥವರು. ಕೃಷಿಗೆ ಮತ್ತೆ ಈ ಕೃಷಿ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತುಕತೆಯನ್ನ ಇವತ್ತು ಅವರ ಜೊತೆ ನಾವು ಮಾಡ್ತಾ ಇದ್ದೇವೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಕಷ್ಟು ಬದಲಾವಣೆಗಳನ್ನ ನಾವು ಕಂಡಿದ್ದೇವೆ ಸರ್ ಇತ್ತೀಚಿನ ದಿವಸಗಳಲ್ಲಿ. ಈ ಕೃಷಿ ಅನ್ನುವಂಥದ್ದು ದಿವಸದಿಂದ ದಿವಸಕ್ಕೆ ಬೇರೆ ಬೇರೆ ತರಹದ ಸವಾಲುಗಳನ್ನ ಎದುರಿಸ್ತಾ ಇದೆ. ಹಾಗಾಗಿ ಈ ಪ್ರತಿಯೊಂದು ಸವಾಲನ್ನು ಕೂಡ ಎದುರಿಸತಕ್ಕಂತಹ ಒಂದು ತಾಳ್ಮೆ ಮತ್ತೆ ಒಂದು ಚಾಕಚಕ್ಯತೆ ನಮ್ಮ ರೈತರಿಗೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ತರಹದ ಸವಾಲುಗಳು, ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಮೆಟ್ಟಿ ನಿಂತು ಕೃಷಿಯಲ್ಲಿ ಮುಂದುವರಿಯುವಂತಹ ಒಂದಷ್ಟು ಸಾಕಷ್ಟು ವಿಚಾರಗಳನ್ನ ನೀವಿವತ್ತು ಪ್ರಸ್ತಾಪವನ್ನ ಮಾಡಬೇಕು. ತಾವು ಒಬ್ಬರು ವಿಜ್ಞಾನಿಯಾಗಿ ಕೃಷಿ ರಂಗದಲ್ಲಿ ಕೃಷಿಕರಿಗೆ ಏನೆಲ್ಲ ಸಮಸ್ಯೆ ಇದೆ ಅನ್ನೋಂಥದ್ದನ್ನ ಗುರುತು ಮಾಡಿದಿರಿ ಸರ್? ಕೃಷಿಯಲ್ಲಿ ರೈತರ ಒಂದು ಸನ್ನಿವೇಶ ನಾವಿವತ್ತು ಗಮನಿಸಿದ್ದೆ, ಆದರೆ ಅನೇಕ ಸವಾಲುಗಳನ್ನ ನಮ್ಮ ರೈತರು ಇವತ್ತು ಎದುರಿಸ್ತಾ ಇದ್ದಾರೆ. ಆದರೆ ಪ್ರತಿಯೊಂದು ಸವಾಲಿಗೂ ಸಂಶೋಧನೆ ಇರಬಹುದು, ಅದರ ರೈತರ ಒಂದು ಅನುಭವದಲ್ಲಿ ಹೊರಬಂದಂತ ವಿಚಾರಗಳನ್ನ ಗಮನಿಸಿದ್ದೆ, ಆದರೆ ಪ್ರತಿಯೊಂದು ಸಮಸ್ಯೆಗೂ ಉತ್ತರ ಅಂತೂ ಇದೆ. ಆ ಉತ್ತರ ಏನು ಅಂತ ಅನ್ಬಿಟ್ಟು ಪ್ರತಿ ರೈತರನ್ನು ಅರ್ಥೈಸಿಕೊಂಡು ಅಳವಡಿಸಿಕೊಂಡಿದೆ ಆದರೆ ಖಂಡಿತ ಅವ್ರ ಸಮಸ್ಯೆಗೆ ಉತ್ತರಗಳು ದೊರೆಯುತ್ತವೆ. ಮೂಲಭೂತವಾಗಿ ಬೇಕಾಗಿರುವಂಥದ್ದು ರೈತರ ಉತ್ಪಾದನೆಗೆ ಒಂದು ಲಾಭದಾಯಕ ಬೆಳೆ ಕೊಡುವಂಥದ್ದು ಬೇಕು. ಇದನ್ನು ನಾವು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ. ಸರ್ಕಾರ ಇದ್ರ ಬಗ್ಗೆ ಸಾಕಷ್ಟು ವೈವಿಧ್ಯತೆ ಚರ್ಚೆ ಮಾಡಿ ಯಾವ ಒಂದು ಉತ್ಪಾದನೆಗೆ ಎಷ್ಟು ಬೆಲೆಯನ್ನು ಕೊಟ್ಟರೆ ರೈತನಿಗೆ ನಿಜವಾಗಿ ಲಾಭ ಆಗುತ್ತೆ, ಅವನ ಜೀವನ ಹಸನ ಆಗುತ್ತೆ, ಅವನ ನೆಮ್ಮದಿಯಿಂದ ಇರ್ತಾನೆ, ಈ ಒಂದು ದಿಕ್ಕಿನಲ್ಲಿ ಸರ್ಕಾರ ಯೋಚನೆ ಮಾಡಿದೆ ಆದರೆ ಖಂಡಿತ ನಮ್ಮ ರೈತರಿಗೆ ಭವಿಷ್ಯದಲ್ಲಿ ಒಂದು ಉತ್ತಮ ಭವಿಷ್ಯನ ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಬೆಲೆಯನ್ನು ನಿರ್ಧಾರ ಮಾಡಿದ ಮೇಲೆ ಬಹಳ ಮುಖ್ಯವಾಗಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುವಂತಹ ಕೆಲವು ಉತ್ಪಾದನೆಗಳಿಗೆ ಅವನಿಗೆ ಕೈಗೆಟಕುವ ದೂರದಲ್ಲಿ ಮಾರುಕಟ್ಟೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಈ ಕಡಿಮೆ ಪ್ರಮಾಣದ ಉತ್ಪಾದನೆ ಮಾಡುವಂಥ ಅಂದ್ರೆ ಏನು, ನಮ್ಮ ಹಳ್ಳಿ ಭಾಗದಲ್ಲಿ ಹುಚ್ಚಳ್ಳಿ ಇರ್ಬೋದು, ಸಾಸಿವೆ ಇರ್ಬೋದು, ಅರಳಿರ್ಬೋದು, ಹಾಗೆ ವಂಗೆ ಬೀಜ ಇರ್ಬೋದು, ಬೇವಿನ ಬೀಜ ಇರ್ಬೋದು, ಈ ರೀತಿ ಅನೇಕ ಉತ್ಪನ್ನಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಪ್ರತಿಯೊಬ್ಬ ರೈತರು ಸ್ವಲ್ಪ ಪ್ರಮಾಣದಲ್ಲಿ ಮನೆಗೆ ಉಪಯೋಗಿಸಿದ್ರೆ ಉಳಿದ ಪ್ರಮಾಣನ ಮಾರಾಟ ಮಾಡಬೇಕು ಅಂತಾರೆ. ಆದರೆ ಈ ಉತ್ಪನ್ನಗಳು ತೆಗೆದುಕೊಂಡೋಗಿ ಹತ್ತಿರದ ಪಟ್ಟಣಕ್ಕೆ ಮಾರಾಟ ಮಾಡಕ್ ಹೋದ್ರೆ ಬಹುಶಃ ಅವರಿಗೆ ಬರುವಂತ ಲಾಭಕ್ಕಿಂತ ಖರ್ಚು ಜಾಸ್ತಿ ಆಗಿರುತ್ತೆ. ಅದರ ಬದಲು ಅಂತ ಒಂದು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗುವಂತಹ ಅನೇಕ ಉತ್ಪನ್ನಗಳಿಗೆ ಅವರ ಗ್ರಾಮದಲ್ಲೇ ಮೊದಲೇ ನಿರ್ಧಾರ ಮಾಡಿರುವಂತಹ ಬೆಲೆಯನ್ನು ಕೊಟ್ಟು ಮಾರುಕಟ್ಟೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದರೆ ರೈತನ ಸಮಸ್ಯೆಗೆ ಮೊದಲನೇ ಉತ್ತರ ಇಲ್ಲಿ ದೊರೆಯುತ್ತೆ. ಆದರೆ ಇಲ್ಲಿ ಬಂದಿರೋದೇನೆಂದ್ರೆ ಇದಕ್ಕೆ ಒಂದು ಪರ್ಯಾಯವಾದಂತಹ ಮಾರುಕಟ್ಟೆ ವ್ಯವಸ್ಥೆ ಮಾಡಲಿಕ್ಕೆ ಹೋದಾಗ ಸರ್ಕಾರಕ್ಕೆ ಸಾಕಷ್ಟು ಹೊರೆ ಆಗುತ್ತೆ. ಅದಕ್ಕೊಂದು ಬಿಲ್ಡಿಂಗ್ ಬೇಕು, ಒಬ್ಬ ವ್ಯಕ್ತಿ ಬೇಕು, ಮತ್ತೆ ಬೇರೆ ಬೇರೆ ಸಲಕರಣೆಗಳು ಬೇಕು ಅಂತ ಅನ್ಬಿಟ್ಟು ಸರ್ಕಾರ ಇದಕ್ಕೆ ಹಿಂದೇಟ್ ಆಗ್ತಾ ಇದ್ರೆ, ಆದ್ರೆ ನಾವು ಇದನ್ನ ಮಾಡಿ ತೋರಿಸಿದೀವಿ. ಸಮಯ ದೊಡ್ಡ ಗ್ರಾಮ ಅಂತ ಇಟ್ಕೊಂಡ್ರೆ ಪ್ರತಿಯೊಂದು ದೊಡ್ಡ ಗ್ರಾಮದಲ್ಲಿ ಇವತ್ತು ಆಲ್ ಇನ್ ಸೊಸೈಟಿಗಳಿದ್ದಾವೆ. ಆಲ್ ಇನ್ ಸೊಸೈಟಿನ ನೀವು ವಾಸ್ತವಾಂಶ ನೋಡಿದ್ರೆ ಬೆಳಿಗ್ಗೆ 2 ಗಂಟೆ ಸಾಯಂಕಾಲ 2 ಗಂಟೆ ಆದ್ರೆ ಇನ್ನು ಬೆಳಗಿನ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕಲೂ ಬಹುಶಃ ಹೆಚ್ಚಿನ ಭಾಗ ಅವ್ರಿಗೇನು ಕೆಲಸನೇ ಇರೋದಿಲ್ಲ. ಆ ಒಂದು ವೇಳೆಯನ್ನ, ಆ 9 ರಿಂದ 3 ಗಂಟೆ ವೇಳೆಯನ್ನ ಬಹಳ ಕಡಿಮೆ ಪ್ರಮಾಣದ ಉತ್ಪಾದನೆ ಮಾಡುವಂತ ಕೃಷಿಕರ ಉತ್ಪನ್ನಗಳಿದವೋ ಇವುಗಳನ್ನ ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಮಾಡಿದೆ ಆದರೆ ಆ ರೈತನಿಗೆ ನೆಮ್ಮದಿಯಾಗಿ ಆ ಉತ್ಪನ್ನಗಳನ್ನು ಮಾರಿ ಅವನು ಕೃಷಿಯ ತೊಡಗಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಸರ್ಕಾರ ಆಗಿರ್ಬೋದು, ವಿಶ್ವವಿದ್ಯಾನಿಲಯಗಳಾಗಿರ್ಬೋದು, ಇಲಾಖೆ ಆಗಿರ್ಬೋದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಷ್ಟದಲ್ಲಿರ್ತಕ್ಕಂಥ ರೈತರು ಲಾಭದತ್ತ ನಡೀಬೇಕು ಅಂತ ಹೇಳಿದ್ರೆ ಸಮಗ್ರ ಕೃಷಿಯನ್ನ ಮಾಡಿ ಅಂತ ಹೇಳ್ತಾರೆ. ಸಮಗ್ರ ಕೃಷಿಯನ್ನ ತುಂಬಾ ಜನರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನ್ ಸಮಸ್ಯೆ ಇದೆ ಅದನ್ನ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ? ಇನ್ನೊಂದು, ಈಗ ಇದು ಕಡಿಮೆ ಪ್ರಮಾಣದ ಉತ್ಪಾದನೆ ಆದ್ರೆ ಎಲ್ಲ ಬೇಕು, ಹಾಲಿನ ಸೊಸೈಟಿ ವ್ಯಾಪ್ತಿ ಆದ್ರೆ ಆ ರೈತನಿಗೆ ಮಾರಾಟದಿಂದ ಹೆಚ್ಚು ಲಾಭ ಬಂದು ನೆಮ್ಮದಿಯಾಗಿ ಅವನು ಕೃಷಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಎರಡನೇದು, ನಮ್ಮಲ್ಲಿ ಉತ್ಪಾದನವಂತ ಈ ಭಾಗದ ರಾಗಿ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಹಾಗೆ ಭತ್ತ ಇರ್ಬೋದು, ಈ ರೀತಿ ಕೃಷಿಗೆ ಹಿನ್ನೆಲೆ ಉತ್ಪನ್ನಗಳನ್ನ ನೀವು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡೋ ವ್ಯವಸ್ಥೆಯನ್ನು ಮಾಡಿದ್ರೆ, ಮೊದಲೇ ನಿರ್ಧಾರ ಮಾಡಿರುವಂತ ಒಂದು ಬೆಲೆ ಅದಾದ್ಮೇಲೆ ಆ ರೈತರಿಗೆ ಒಂದು ಗೌರವ ಬೆಲೆ ಸಿಗುತ್ತೆ, ಮತ್ತೆ ಸಾಗಾಣಿಕೆ ಖರ್ಚು ಮತ್ತೊಂದು ಉಳಿದು ನೆಮ್ಮದಿಯಾಗಿ ಅವನು ಹೆಚ್ಚು ಟೈಮ್ನ ಇದಕ್ಕೆ ವಿನಿಯೋಗಿಸ್ತಲೇ ಅವನ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮೂರನೇದು ಬಹಳ ಮುಖ್ಯವಾಗಿದ್ದು ಅಂತಂದ್ರೆ, ನಮ್ಮಲ್ಲಿ ಹಣ್ಣು ತರಕಾರಿಗಳ ಉತ್ಪನ್ನಗಳು, ಬಲ್ಕಿ ಕಮಾಡಿಟೀಸು ಸಾಕಷ್ಟು ಪೆರಿಷಬಲ್ ಅಂತ ಹೇಳ್ತೀವಿ, ಬೇಗ ಹಾಳಾಗೋದಂತಲೂ, ಇಂಥವುಗಳಿಗೆ ನಮ್ಮ ಹೋಬಳಿ ಮಟ್ಟದಲ್ಲಿ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಮಾಡಿ ಅಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ ಮಾಡಿದ್ದೇ ಆದರೆ ರೈತನ ಎಲ್ಲ ಉತ್ಪನ್ನಗಳು ನಾವೊಂದು ಗೌರವ ಬೆಲೆ ಕೊಟ್ಟು ಮಾರಾಟ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಾಗುತ್ತೆ. ಇದು ಅತ್ಯಂತ ಆದ್ಯತೆ ಇರುವಂಥದ್ದು. ಎಲ್ಲಿ ತನಕ ನಾವು ಮಾರುಕಟ್ಟೆ ವ್ಯವಸ್ಥೆನ ಸ್ಟೀಮ್ ಲೈನ್ ಮಾಡೋದಿಲ್ವೋ ಅಲ್ಲಿ ತನಕನೂ ರೈತನ ಸಮಸ್ಯೆ ಜ್ವಾಲಂತಾಗಿರುತ್ತೆ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೇಬೇಕು. ಇದು ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇಲ್ಲದಿದ್ರೆ ಸುಮ್ಮನೆ ಇವ್ರು ಮಾತಾಡೋದಂತೂ ಬರೀ ರೈತನಿಗೆ ಕಣ್ಣರ್ಸಕ್ ಮಾಡುವಂತ ಕೆಲಸ ಆಗಿದೆ. ಈಗ ತಾವು ಒಂದು ಬಹಳ ಮುಖ್ಯವಾದ ವಿಚಾರ ಹೇಳಿದ್ರಿ, ಸಮಗ್ರ ಕೃಷಿ ಮಾಡೋದ್ರಿಂದ ರೈತರ ಒಂದು ಆರ್ಥಿಕತೆ ಮತ್ತು ಅವರ ಒಂದು ಬೆಳವಣಿಗೆ ಉತ್ತಪಡಿಸಬಹುದು ಅಂತ. ಇದು 100ಕ್ಕೆ 100 ಭಾಗ ಸತ್ಯ. ನಮ್ಮ ದೊಡ್ಡಬಳ್ಳಾಪುರದ ಒಂದು ಹೋಬಳಿನಲ್ಲಿ ಸಮಗ್ರ ಕೃಷಿಯನ್ನು ಸುಮಾರು ರೈತರಿಗೆ ನಾವು ಪ್ರೋತ್ಸಾಹಿಸಿದ್ದು. ಇದಕ್ಕೆ ಹಿನ್ನೆಲೆ ಅಂತ ಅಂದ್ರೆ, ಒಂದು ಮೊದಲನೇದು 2010ರಲ್ಲಿ ನಮ್ಮ ರಾಷ್ಟೀಯ ಪ್ರತಿ ಕೃಷಿಕನ ಇಳುವಳಿ ಎಷ್ಟು ಅಂತ ಅಂದ್ರೆ ಸುಮಾರು 2 ಎಕರೆ ಭತ್ತ ಇತ್ತು. ಅದರಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಎಷ್ಟಿದ್ದಾರೆ ಅಂದ್ರೆ 80%ಗಿಂತ ಜಾಸ್ತಿ ಇದ್ದಾರೆ ಅಂತ ಕಂಡು ಬಂತು. ಇನ್ನು 2016ರಲ್ಲಿ ನೋಡಿದಾಗ ಇದು 85% ಹೋಯಿತು. ಈಗಿನ ನಮ್ಮ 2021ರ ಒಂದು ಅಂಕಿಅಂಶಗಳಿಂದ ಹೊರಗಡೆ ಬಂದಿಲ್ಲ, ಆದರೆ ಇವತ್ತು ಆಗಲೇ ಅದು ಕನಿಷ್ಠ ಪಕ್ಷ 90%ಗೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತ ಕಂಡುಬರ್ತಾ ಇದೆ. ಮುಂದಿನ ವರ್ಷಗಳಲ್ಲಿ 2030 ಇರ್ಬೋದು, 2040-50ರಲ್ಲಿ ಹೆಚ್ಚಿನ ಭಾಗ ಈ ರಾಷ್ಟ್ರದಕ್ಕೂ ಸಣ್ಣ ರೈತರೇ ಆಗಿರ್ತಾರೆ. ಹಾಗಾಗಿ ಕೃಷಿಯಲ್ಲಿ ಅವರು ಬದ್ಧ ನಿಂತ್ಕೋಬೇಕು ಅಂದ್ರೆ ಏನು ಮಾರ್ಗ ಇದೆ ಅಂದ್ರೆ ಅದು ಸಮಗ್ರ ಕೃಷಿ ಇದ್ದರೆ ಮಾತ್ರ. ಸಮಗ್ರ ಕೃಷಿ ಇದ್ದಾಗ ಒಬ್ಬ ರೈತನಿಗೆ ಬರೀ ಅವನು ಹೊಲದ ಬೆಳೆಯನ್ನು ಆಶ್ರಯಿಸಬದಲು ಹೊಲದ ಬೆಳೆ ಜೊತೆಗೆ ಸ್ವಲ್ಪ ಹಣ್ಣಿನ ಬೆಳೆಗಳಿರ್ಬೋದು, ನಮ್ಮ ಹೈನುಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಇವೆಲ್ಲವನ್ನು ಅವನ ಒಂದು ಅನುಕೂಲಕ್ಕೆ ತಕ್ಕನಾಗಿ, ನೀರಿನ ಅವಶ್ಯಕತೆ ತಕ್ಕನಾಗಿ ಮಾರುಕಟ್ಟೆ ಒಂದು ಗಮನ ಇಟ್ಕೊಂಡು, ಅವ್ರ ಮನೆಯಲ್ಲಿ ಮಾಡುವಂತಹ ಜನಗಳ ಅವಲಂಬನೆ ಎಲ್ಲವನ್ನೂ ಗಮನ ಇಟ್ಕೊಂಡು ಈ ತರ ಸಮಗ್ರ ಕೃಷಿಯನ್ನು ಮಾಡಿದೆ ಆದ್ರೆ ಅವರು ಕೃಷಿಯಲ್ಲಿ ಸ್ವಾವಲಂಬನೆ ಆಗ್ತಾರೆ. ಒಂದು, ಎರಡನೇದು ಭೂಮಿ ಫಲವತ್ತತೆ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ, ಮೂರನೇದು ಮನೆಯಲ್ಲಿರೋನೇ ಹೆಚ್ಚಿನ ಭಾಗ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಕೂಲಿ ಆಳನ್ನು ಅವಲಂಬಿಸುವಂತ ಒಂದು ಹೊರೆನೂ ಕಡಿಮೆ ಆಗಿ ಕೃಷಿಯಲ್ಲಿ ಲಾಭ ಕಾಣಕ್ಕೂ ಅನುಕೂಲ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಸಮಗ್ರ ಕೃಷಿ ಮಾಡೋದ್ರಿಂದ ಆ ಒಂದು ಕುಟುಂಬಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಹಣ್ಣು ಮತ್ತೆ ತರಕಾರಿಗಳು ಮತ್ತೊಂದು ಧಾನ್ಯಗಳು ಬೆಳೆದು ಹಸುಗಳನ್ನು ಸಾಕೋದ್ರಿಂದ ಆರೋಗ್ಯಕರ ಕುಟುಂಬವನ್ನು ನೋಡಿಕೊಳ್ಳಕ್ಕೂ ಸಾಧ್ಯ ಆಗುತ್ತೆ. ಇದು ಸಮಗ್ರ ಕೃಷಿ ಅತ್ಯಂತ ಅವಶ್ಯಕತೆ ಇದೆ. ಅದರಲ್ಲೂ ಸಣ್ಣ ರೈತರು, ಅತಿ ಸಣ್ಣ ರೈತರಿಗಂತೂ ಇವತ್ತು ಅದನ್ನು ಮಾಡಲೇಬೇಕಾಗಿರುವಂಥದ್ದು ಬಹಳ ಮೂಲಭೂತವಾದಂಥದ್ದು, ಅತ್ಯಂತ ಅವಶ್ಯಕತೆ ಆದಂಥದ್ದು. ಇನ್ನು ಹಾಸನ ಜಿಲ್ಲೆಯ ಒಂದು ಕೃಷಿ ವೈಶಿಷ್ಟ್ಯತೆ ಬಂದರೆ, ಇದೊಂದು ನಮ್ಮ ರಾಷ್ಟ್ರದಲ್ಲಿ ಬಹಳ ಭಿನ್ನವಾದಂಥ ಜಿಲ್ಲೆ. ಒಂದು ಕಡೆ ಮಲೆನಾಡಿದೆ, ಇನ್ನೊಂದು ಕಡೆ ಅರೆಮಲೆನಾಡು, ಇನ್ನೊಂದು ಕಡೆ ಬಯಲ್ನಾಡು. ಈ ಬಯಲ್ನಾಡು ಅಂದರೆ ನಮ್ಮ ಚೆನ್ನರಾಯಪಟ್ಟಣ ಮತ್ತು ಅರಸೀಕೆರೆ ಭಾಗದಲ್ಲಿ ಮಳೆ ಕಡಿಮೆ ಬೀಳುವಂಥದ್ದು. ಇನ್ನು ಮುಂದುವರೆದು ಹಾಸನ ಮತ್ತು ಬೇಲೂರು ಹಾಗೆ ಒಡನೇಶ್ವರ ಈ ಭಾಗದೂ ಎಲ್ಲ ಹೆಚ್ಚಿನ ಭಾಗ ಅರೆಮಲೆನಾಡು ಪ್ರದೇಶ ಬರುತ್ತದೆ. ಇನ್ನು ಮುಂದುವರೆದು ಸಕಲೇಶ್ಪುರ, ಬೇಲೂರು ಮತ್ತು ಇನ್ನು ಹಾಲೂರು ಇವೆಲ್ಲವೂ ಹೆಚ್ಚಿನ ಭಾಗ ಮಲೆನಾಡಿನ ಒಂದು ವ್ಯಾಪ್ತಿ ಬರ್ತವೆ. ಈ ಮೂರು ವೈಶಿಷ್ಟ್ಯತೆ ಇರುವಂತಹ ಕೃಷಿ ವಾಸ್ತವಾಂಶದಲ್ಲಿ ಏನೇನು ಮಾಡಬಹುದು ರೈತರು? 1996 ಈ ಮಳಲಿ ಎಂಬ ಗ್ರಾಮದಲ್ಲಿ ಒಂದು 6 ಹಳ್ಳಿಗಳನ್ನು ಆರಿಸಿಕೊಂಡು ಈ ಸಮಗ್ರ ಗ್ರಾಮ ಅಭಿವೃದ್ಧಿ ಕಾರ್ಯಕ್ರಮ ತೆಗೆದುಕೊಂಡಾಗ ಅನೇಕ ಕೆಲವು ಬೆಳೆ ಬದಲಾವಣೆ ತಂದು ಆಲೂಗಡ್ಡೆಯಲ್ಲಿ ಮಧ್ಯಾಂತರ ಬೆಳೆಯಾಗಿ ಈ ತೊಗರಿ ಹಾಕೋದ್ರಿಂದ ಅನೇಕ ಅನುಕೂಲ ಆಗುತ್ತೆ, ಭೂಮಿ ಫಲವತ್ತತೆ ಆಗುತ್ತೆ ಮತ್ತು ಒಟ್ಟು ಉತ್ಪನ್ನ ಜಾಸ್ತಿ ಆಗುತ್ತೆ. ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯ ಆ ಒಂದು ಕುಟುಂಬದ ಆರೋಗ್ಯ ಉತ್ತಮ ಪಡಿಸಬಹುದು ಅಂತ. ಯಾಕೆಂದ್ರೆ ತೊಗರಿ ಮತ್ತೆ ಕಾಳಿನ ಅಂಶನ ಹೆಚ್ಚು ಒಂದು ಕುಟುಂಬದಲ್ಲಿ ಬಳಸಿದ್ದೇ ಆದರೆ ಆ ಕುಟುಂಬದ ಆರೋಗ್ಯದ ಗುಣಮಟ್ಟ ಹೆಚ್ಚಾಗುತ್ತೆ ಅನ್ನೋದು ಮನವರಿಕೆ ಆಗಿರೋದ್ರಿಂದ ಅದು ಬಹಳ ಮುಖ್ಯವಾದ. ಭೂಮಿ ಫಲವತ್ತತೆ ಕಾಪಾಡುವಂಥದ್ದು ಬಹಳ ಮುಖ್ಯ. ನಮ್ಗೆ ಎಷ್ಟು ಹೊಲದ ಬೆಳೆಗಳು ಹೇಳ್ತೀವೋ ಅಷ್ಟೇ ದ್ವಿದಳ ಬೆಳೆಗಳನ್ನು ಬಹಳ ಮುಖ್ಯವಾದಂಥವು. ಹುಳ್ಳಿ ಆಗ್ಬೋದು, ಅಲಸಂದೆ ಆಗ್ಬೋದು, ಅವರೆಕಾಳು ಆಗ್ಬೋದು, ತೊಗರಿ ಈ ತರ ಬೆಳೆಗಳು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡುವಂತಹ ಒಂದು ಸದಾವಕಾಶ ಒದಗಿ ಬರ್ತಾ ಇರ್ತದೆ. ಅದರಿಂದ ಈ ತರ ಬೆಳೆ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡಿದೆ. ಆದರೆ ಇದು ಒಂದು ಕಡೆ ರೈತರ ಆರ್ಥಿಕತೆ ಹೆಚ್ಚುವರಿ ಮಾಡಲಿಕ್ಕೂ, ಭೂಮಿ ಫಲವತ್ತತೆ ಕಾಪಾಡಲಿಕ್ಕೂ, ವಾತಾವರಣದ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇರೋದು ಇದನ್ನ ರೈತರು ಮನಗಂಡಿದ್ದರಾಗಲೇ ಅದನ್ನು ಮುಂದುವರೆಸುವಂತದ್ದು ಕೆಲಸವನ್ನು ಅವರು ಮಾಡಬೇಕಾಗುತ್ತೆ. ಇನ್ನು ಮುಂದೆ ಬಂದು ನಮ್ಮ ಅರೆ ಮಲೆನಾಡು ಪ್ರದೇಶದಲ್ಲಿ ಸಾಕಷ್ಟು ಇವತ್ತು ಆಲೂಗಡ್ಡೆ ಬೆಳೀತಾ ಇದ್ದಾರೆ. ಆಲೂಗಡ್ಡೆ ಬೆಳೆಯುವಂತಹ ಸನ್ನಿವೇಶದಲ್ಲಿ ಇಲ್ಲಿ ಯುವಕರು ಸಾಕಷ್ಟು ನಿರುದ್ಯೋಗಿಗಳು ಇದ್ದಾರೆ. ಅವರಿಗೆ ಈ ಪಟಾಟೆ ಚಿಪ್ಸ್ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಹೇಳ್ತೀವಲ್ಲ, ಅವುಗಳನ್ನ ಪ್ರೋತ್ಸಾಹಿಸುವಂತದ್ದು ಬಹಳ ಮುಖ್ಯವಾಗಿದೆ. ಇನ್ನು ಚಂದ್ರಾಯಪಟ್ಟಣ ಹಾಗೂ ಹಸಿಕೆರೆ ಮತ್ತು ಈ ಭಾಗದಲ್ಲೂ ಯಥೇಚ್ಛ ತೆಂಗು ಬೆಳೆದಿಂದ ತೆಂಗಿನಿಂದ ಸಾಕಷ್ಟು ಮೌಲ್ಯವರ್ಧನೆ ಮಾಡೋಕ್ಕೂ ಅವಕಾಶ ಇದೆ. ಆ ಮೌಲ್ಯವರ್ಧನೆ ಒರಿಜಿನ್ ಆಯಿಲ್ ಇರ್ಬೋದು, ಕೊಬ್ಬರಿ ಎಣ್ಣೆ ಇರ್ಬೋದು ಮತ್ತು ಇನ್ನೂ ಕೆಲವು ಉಪಕಸಬುಗಳನ್ನ ಇದರಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಅದನ್ನ ಪ್ರೋತ್ಸಾಹಿಸಿದೆ. ಆದರೆ ಒಂದ್ ಕಡೆ ಆ ಒಂದು ಭಾಗದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಕ್ಕೆ ಅನುಕೂಲ ಆಗುತ್ತೆ, ಇನ್ನೊಂದು ತೆಂಗಿನ ಒಂದು ಬೆಳೆಗಾರರಿಗೆ ಉತ್ತಮ ಲಾಭವನ್ನು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಭವಿಷ್ಯದಲ್ಲಿ ಆ ಒಂದು ಭಾಗದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಇವತ್ತಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆಯೋ ಈ ಜಿಲ್ಲೆಗೆ ಒಂದು ಬಹಳ ವಿಶೇಷವಾದಂತ ಸಂಸ್ಥೆ ಇದು. ಇಲ್ಲಿ ತಜ್ಞರಿದ್ದಾರೆ ಸಾಕಷ್ಟು 6 ಜನ. ಕೃಷಿಗೆ ಬೇಕಾದಂತ ಎಲ್ಲ ಮಾಹಿತಿನೂ ಅವ್ರು ಕೊಡೋದ್ರಿಂದ ಅವರ ಒಂದು ಮಾರ್ಗದರ್ಶನವನ್ನ ಅಲ್ಲಿ ತರಬೇತಿ ಮತ್ತೊಂದು ಕಾರ್ಯಕ್ರಮ ಬಂದಾಗ ತಾವು ಸದ್ಬಳಕೆ ಮಾಡ್ಕೊಂಡಿದೆ. ಆದರೆ ಕೃಷಿಯಲ್ಲಿ ತಾವು ಹೆಚ್ಚು ಜ್ಞಾನ ಪಡೆದು ಸ್ವಯಂ ಪ್ರೇರಿತಾಗಿ ಯಾವುದು ಉತ್ತಮವಾದ ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಮಾಡ್ಕೋಬೇಕು ಅನ್ನೋದು ನಾನು ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಏನಾದರೂ ಕೆಲವು ಸಮಸ್ಯೆಗಳು ಉತ್ತರ ಕೊಡಲಿಕ್ಕಾದ್ರೆ ಇಲ್ಲಿ ನೇರವಾಗಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯಕ್ಕೂ ಸಂಪರ್ಕ ಇರೋದ್ರಿಂದ ಅಲ್ಲಿಯ ತಜ್ಞರ ಒಂದು ಮಾಹಿತಿಯನ್ನು ಪಡೆದು ಹೆಚ್ಚುವರಿ ಸಮಸ್ಯೆಗಳಿಗೆ ಉತ್ತರ ಪಡೀಬೇಕು. ಈ ತರ ಒಂದು ಲಿಂಕೇಜ್ ಇರೋದ್ರಿಂದ ಅದನ್ನು ಸದ್ವಿನಿಯೋಗ ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಇದಲ್ಲದೆ ಈ ಜಿಲ್ಲೆಯಲ್ಲೇ ಕೃಷಿ ಕಾಲೇಜ್ ಇದೆ, ಅಲ್ಲಿ 3 ಪದವಿಗಳನ್ನ ಕೊಡತಾರಂತ ಒಂದು ಬಹಳ ಪ್ರತಿಷ್ಠಿತ ಕಾಲೇಜ್ ಇದೆ. ಅಲ್ಲಿ ಸಹ ಕಾಲೇಜಿನ ಪ್ರಾಧ್ಯಾಪಕರುಗಳು ಸಹ ಅನುಭವಿಗಳಿದ್ದಾರೆ, ಅವರ ಒಂದು ಮಾರ್ಗದರ್ಶನ ಮಾಹಿತಿ ಅವರಿಂದಲೂ ಪಡೆಯಬಹುದು. ತಾವು ಇಷ್ಟೊಂದು ಸಂಪನ್ಮೂಲಿತ ಕೃಷಿಗೆ ಪೂರಕವಾದ ಸಂಸ್ಥೆಗಳಿರೋದ್ರಿಂದ ಈ ಜಿಲ್ಲೆಯ ರೈತರು ಹೆಚ್ಚು ಅದೃಷ್ಟವಂತ ನಾನಂತೂ ಹೇಳಕ್ ಇಷ್ಟಪಡ್ತೇನೆ. ಇದರ ಸದ್ಬಳಕೆ ಮಾಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಆಗಿರ್ತದೆ. ಕೃಷಿ ಅಷ್ಟು ಲಾಭದಾಯಕ ಅಲ್ಲ ಅಂತ ಹೇಳಿ ಈ ಯುವಜನರು ಒಂದಷ್ಟು ಕೃಷಿಯಿಂದ ವಿಮುಖರಾಗ್ತಿರ್ತಕ್ಕಂಥದ್ದು ಇವತ್ತು, ಇದು ಮುಂದಿನ ದಿವಸಗಳಲ್ಲಿ ಏನು ಪರಿಣಾಮವನ್ನು ಉಂಟು ಮಾಡಬಹುದು? ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಕೃಷಿಯಿಂದ ಲಾಭ ಬರುವಂತದ್ದು ದಿನ ದಿನ ಕಡಿಮೆ ಆಗ್ತಾ ಇರೋದ್ರಿಂದ ಕೃಷಿಯಲ್ಲಿ ನಾವು ತೊಡಕೊಂಡ್ರೆ ಮುಂದೆ ನಮ್ಮ ಭವಿಷ್ಯ ಹೆಂಗೆ ಅಂತ ಒಂದು ಪ್ರಶ್ನೆ ಯುವಕರಲ್ಲಿ ಹಾದು ಹೋಗ್ತಾ ಇದೆ. ಈಗ ಒಂದು ಕಡೆ ನೀವು ಗಮನಿಸಿದಾಗೆ ಕೂಲಿ ಹಾಳಿನ ಬೆಳೆ ತೆಗೆದುಕೊಳ್ಳಿ. ಒಂದು ಕಾಲದಲ್ಲಿ ನಾವು ಬಹಳ ಸಣ್ಣ ವಯಸ್ಸಲ್ಲಿ ಇರಬೇಕಾದ್ರೆ 1 ರೂಪಾಯಿ ಕೂಲಿ ಹಾಳಿತ್ತು, ಇವತ್ತು ಬಂದದು 500 ರೂಪಾಯಿಯಿಂದ ಇನ್ನೂ ಜಾಸ್ತಿ ಆಗಿದೆ. ಹಾಗೆಯೇ ನಾವು ಬಳಸುವಂತಹ ಪ್ರತಿಯೊಂದು ಪರಿಕರಗಳು ಇವತ್ತೇನಿದೆ ಅವೆಲ್ಲ 100 ಪಟ್ಟು ಜಾಸ್ತಿ ಆಗಿದ್ದಾವೆ. ಅದೇ ರೀತಿ ಇನ್ನೂ ಕೆಲವು ಸಾಗಾಣಿಕೆ ಖರ್ಚು ಮತ್ತೊಂದು ತೆಗೆದುಕೊಂಡ್ರು ಅದನ್ನು ಜಾಸ್ತಿ ಆಗಿದೆ. ಆದರೆ ರೈತನ ಉತ್ಪನ್ನಗಳು ಏನಾಗಿದೆ ಅವುಗಳ ಬೆಲೆಗಳು ಇವತ್ತು 30-40% 50% ಮಾತ್ರ ಜಾಸ್ತಿ ಆಗಿದೆ ಈ ಒಂದು 40-50 ವರ್ಷ ಅವಧಿಯಲ್ಲಿ. ಹಾಗಾಗಿ ಇವನು ಖರ್ಚು ಮಾಡದೇ ಜಾಸ್ತಿ ಆಗಿದೆ, ಲಾಭ ಬರೋದು ಕಡಿಮೆ ಆಗಿದೆ. ಅದಕ್ಕೋಸ್ಕರ ಭವಿಷ್ಯದಲ್ಲಿ ಯುವಕರು ಕೃಷಿಯಲ್ಲಿ ತೊಡಗಿಕೋಬೇಕು ಅಂತಂದ್ರೆ ಒಂದು ಖರ್ಚು ಕಡಿಮೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಇದನ್ನು ನಾವು ಸಾಕಷ್ಟು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಒಂದು ನಾವು ಈಗಾಗಲೇ ಸಾಕಷ್ಟು ಎಲ್ಲ ಒಂದು ಗ್ರಾಮದ ರೈತರಿಗೆ ಹೇಳೋದು ಅಂತಂದ್ರೆ ಈ ರೈತರ ಉತ್ಪನ್ನಗಳ ಸಂಸ್ಥೆಗಳನ್ನು ಪ್ರೋತ್ಸಾಹಿಸೋದ್ರಿಂದ ಒಂದು ಕಡೆ ನೀವು ಖರ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಖರ್ಚು ಅಂದ್ರೆ ಏನು, ನಿಮ್ಮ ಸುತ್ತಮುತ್ತ ಗ್ರಾಮಕ್ಕೆ ಬೇಕಾದಂತಹ ಕೆಲವು ಪರಿಕರಗಳನ್ನ ಒಟ್ಟು ತಂದು ಒಂದ್ಸಾರಿ ಎಲ್ಲರೂ ಅದನ್ನ ತೆಗೆದುಕೊಳ್ಳೋದ್ರಿಂದ ಅಲ್ಲಿ ಹೋಗಿ ಬರೋ ಖರ್ಚು ಮತ್ತೆ ಅನಾವಶ್ಯಕ ಹೆಚ್ಚುವರಿ ಖರ್ಚನ್ನು ತಡೆ ಹಿಡಿದು ಗುಣಮಟ್ಟದ ಒಂದು ಪರಿಕರಗಳನ್ನು ಪಡೀಲಿಕ್ಕೂ ಅನುಕೂಲ ಆಗುತ್ತೆ. ಇದು ಒಂದು ಬಹಳ ಮುಖ್ಯವಾದ್ದು, ಯುವಕರು ಇದರಲ್ಲಿ ತೊಡಗಿಕೋಬಹುದು. ಎರಡನೇದು, ನಾನು ಈಗಾಗಲೇ ಹೇಳಿದಾಗೆ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡೋದ್ರಿಂದ ಹೆಚ್ಚು ನಾವು ಲಾಭ ಗಳಿಸಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರ ನಮ್ಮಲ್ಲಿ ಆಸಕ್ತಿಯಲ್ಲಿ ಈಗ ಆಲೂಗಡ್ಡೆ ಇರ್ಬೋದು, ತೆಂಗಿರ್ಬೋದು, ಇನ್ನು ಅನೇಕ ಉತ್ಪನ್ನಗಳಿದ್ದಾವೆ, ಅವುಗಳಲ್ಲಿ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡೋದ್ರಿಂದ ಒಂದು ಕಡೆ ಸಾಕಷ್ಟು ಯುವಕರಿಗೆ ಉದ್ಯೋಗ ಕೊಡೋಕೆ ಅವಕಾಶ ಇದೆ, ಅದರಲ್ಲಿ ಹೆಚ್ಚು ಲಾಭ ಪಡೆಯೋದಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಒಂದೇ ಒಂದು ಹೇಳ್ತೀನಿ, ಆಲೂಗಡ್ಡೆ ನಾವು ಇವತ್ತು ಅನೇಕ ವರ್ಷಗಳಿಂದ ಬೆಳೆದು ನೋಡಿದ್ರೆ ಯಾವತ್ತೂ 20-25 ರೂಪಾಯಿ ಮೇಲೆ ಅಂತೂ ಹೋಗಿಲ್ಲ, ಈ ಕೆಲವು ಸಾರಿ 2-3 ರೂಪಾಯಿ ಕೆಳಗಡೆ ಹೋಗಿದೆ. ಇಷ್ಟೆಲ್ಲ ಆಗಿದ್ರೂ ಚಿಪ್ಸ್ ಬೆಲೆ ಮಾತ್ರ 300-500 ರೂಪಾಯಿ ಇರ್ತದೆ. ಅಂದ್ರೆ ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿದಾಗ ಎಷ್ಟು ನಾವು ಒಂದು ಒಳ್ಳೆ ಲಾಭನ ಗಳಿಸಲಿಕ್ಕೆ ಅವಕಾಶ ಇದೆ, ಮತ್ತೆ ರೈತರ ಉತ್ಪನ್ನಗಳು ಒಂದು ಸ್ಟೆಬಿಲೈಸ್ಡ್ ಆದಾಯ ಕೊಡಕ್ಕೂ ಲಾಭದಾಯಕ ಮಾರುಕಟ್ಟೆ ಕೊಡಕ್ಕೂ ಅವಕಾಶ ಇದೆ ಅನ್ನೋದು ನಿಮಗೆ ಅರಿವು ಬರ್ತದೆ. ನಾವು ಹೋಗಿ ಯಾವ್ದೋ ದೇಶದಲ್ಲಿ ಹೋಗಿ ಸೂರ್ಯಕಾಂತಿ ಎಣ್ಣೆ ಅಂತ ಇನ್ನೊಂದು ಪಾಮ್ ಆಯಿಲ್ ಅಂತ ತರುತ್ತಿದ್ದೀವಿ. ನಮ್ಮ ರಾಷ್ಟ್ರದ ಉತ್ಪಾದನೆ ಆಗುವಂತ ತೆಂಗಿನಿಗೆ ತೆಂಗಿನಲ್ಲಿ ಆಗುವಂತಹ ಮೌಲ್ಯವರ್ಧನೆ ಮಾಡಿ ಕೊಡೋದಾದ್ರೆ ಒಂದ್ ಕಡೆ ರೈತರಿಗೆ ಹೆಚ್ಚು ಬರೆ ಕೊಡಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿರುವಂತಹ ಆ ಬ್ಲಾಕ್ದಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಕೊಡಕ್ಕೆ ಸಾಧ್ಯ ಆಗುತ್ತೆ. ಮುಂದುವರೆದು ಈ ಒಂದು ಆರೋಗ್ಯಕರವಂತ ಆಹಾರ ನಮ್ಮ ಜನಗಳು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಅವಕಾಶ ಇರುವಂತಹ ಸನ್ನಿವೇಶದಲ್ಲಿ ಯುವಕರು ಈ ಒಂದು ಮೌಲ್ಯವರ್ಧನೆ ಸಂಸ್ಕರಣೆ ಮಾಡುವಂತಹ ಸೆಕೆಂಡರಿ ಅಗ್ರಿಕಲ್ಚರ್ನ ಆರಿಸ್ಕೊಂಡು ಮಾಡಲಿಕ್ಕೆ ಅವರು ಕೈ ಹಾಕಿದೆ ಆದ್ರೆ ಅವರು ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚು ನೆಮ್ಮದಿ ಸಂತೋಷ ಬಾಳಿಕೆ ಲಾಭದಾಯಕ ಮಾಡಲಿಕ್ಕೂ ಅವಕಾಶಗಳಿದೆ. ಪ್ರತಿಯೊಬ್ಬರು ಪಟ್ಟಣಕ್ಕೆ ಹೋಗ್ತಾನೆ ಏನ್ ಮಾಡ್ತಾರೆ, ಅಲ್ಲಿನೂ ಏನು ಉದ್ಯೋಗಗಳು ಅಟ್ರ ನಿರೀಕ್ಷಣೆ ಮಟ್ಟಿಗೆ ಇರೋದಿಲ್ಲ. ಎರಡನೇದು ಅವರ ಜೀವನ ಮಟ್ಟ ಮತ್ತೊಂದು ಬಹಳ ಕ್ಲಿಷ್ಟಕರವಾಗಿರ್ತದೆ, ಆರೋಗ್ಯಕರವಂತ ಇರೋದಿಲ್ಲ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಷ್ಟೇ. ನಮ್ಮ ಭಾರತ ದೇಶ ಅತ್ಯಂತ ಸಂಪದ್ಭರಿತ ರಾಷ್ಟ್ರ, ಆದರೆ ಸದ್ವಿನಿಯೋಗ ಮಾಡ್ಕೊಳ್ಳೋದಿಲ್ಲ, ನಾವು ಎಡವಿದೀವಿ. ಅದನ್ನು ಮಾಡುವಂತ ಕೆಲಸ ಇವತ್ತಿನ ಯುವಕ ಜನರು ಮಾಡಬೇಕಾಗಿದೆ. ಇದಕ್ಕೆ ಪೂರಕವಾಗಿ ನಾವು ಕುಲಪತಿಯಾದಾಗ 2011-12 ರಾಷ್ಟೀಯ ಮಟ್ಟದ ಒಂದು ಸಮ್ಮೇಳನ ಮಾಡಿದ್ರು. ಅದೇನಂತಂದ್ರೆ ಈ ಯುವಕರನ್ನ ಕೃಷಿಯಲ್ಲಿ ಆಕರ್ಷಣೆ ಮಾಡಲಿಕ್ಕೆ ಇರುವಂತಹ ಅವಕಾಶಗಳೇನಂತ ನಾವು ಮಾಡಿದಂತ ಚಿಂತನೆಗಳು ಎಷ್ಟು ಮಟ್ಟಿಗೆ ಪ್ಲಾನಿಂಗ್ ನಮ್ಮ ಭಾರತ ಸರ್ಕಾರದ ಯೋಜನಾ ಆಯೋಗಕ್ಕೆ ಆಸಕ್ತಿ ಮೂಡಿತು ಅಂತ ಅಂದ್ರೆ ರಿಪೋರ್ಟ್ ಕಳಿಸಿದ ಮೇಲೆ ನಮಗೆ ಒಂದು ಜವಾಬ್ದಾರಿನೇ ಕೊಟ್ಟರು. ಯುವಕರನ್ನ ಯಾವ ರೀತಿ ಕೃಷಿಗೆ ಆಕರ್ಷಣೆ ಮಾಡಬೇಕು ಅಂತ ಒಂದು ಚೇರ್ಮನ್ಶಿಪ್ ನಮ್ಮನ್ನೇ ಅಧ್ಯಕ್ಷರು ಮಾಡಿ ಆರ್ಯ ಅಂತ ಅಂದ್ಬಿಟ್ಟು ಒಂದು ಯೋಜನೆ ತಯಾರು ಮಾಡಿಕೊಡಿ, ರಾಷ್ಟ್ರವ್ಯಾಪ್ತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಇವತ್ತು 400 ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಆರ್ಯ ಅಂದ್ರೆ ARYA, ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಆಫ್ ಯೂತ್ ಇನ್ ಅಗ್ರಿಕಲ್ಚರ್ ಅಂತ. ಕೃಷಿಯಲ್ಲಿ ಯಾವ ರೀತಿ ಯುವಕರನ್ನ ಆಕರ್ಷಣೆ ಮಾಡಬೇಕು ಅಂತ ಒಂದು ಯೋಜನೆ ರಾಷ್ಟ್ರವ್ಯಾಪ್ತಿ ಆಗ್ತಾ ಇದೆ. ಆ ಯೋಜನೆ ಅಡಿಯಲ್ಲಿ ಹೆಚ್ಚಿನ ಭಾಗ ಈ ಮೌಲ್ಯವರ್ಧನೆ ಸಂಸ್ಕರಣೆಗೆ ಹೆಚ್ಚು ಅವಕಾಶ ಇದೆ. ಅದರಲ್ಲೂ ನಮಗೆ ಕೆಲವು ಈ ಉಪಕಸಬುಗಳು, ಅಣಬೆ ಬೇಸಾಯ ಇರಬಹುದು, ಜಮೀನ ಇರೋದಿಲ್ಲ ಆದರೂ ಅಣಬೆ ಬೇಸಾಯ ಮಾಡಬಹುದು, ಹಾಗೆ ಜೇನು ಸಾಕಾಣಿಕೆ ಇರಬಹುದು, ಕೋಳಿ ಸಾಕಾಣಿಕೆ ಇರಬಹುದು, ಕಡಿಮೆ ಜಮೀನಿದ್ದು ಕುರಿ ಸಾಕಾಣಿಕೆ ಇರಬಹುದು. ಈ ತರ ನಮ್ಮ ಒಂದು ಕೃಷಿ ಉದ್ಯಮದಲ್ಲಿ ನಾವು ಅಳವಡಿಸಿಕೊಂಡಿದ್ದೆ ಆದ್ರೆ ಕೃಷಿ ಲಾಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾವು ಒಂದೇ ಒಂದು ಗಮನಿಸಿ, ನಾನು ಚಿಕ್ಕಹುಡುಗರಲ್ಲಿ ಈ ಒಂದು ಕೆಜಿ ಮಾಂಸನ ಗುಡ್ಡೆಬಾಡ ಅಂತ ಕೊಡೋರು, ಹಳ್ಳಿ ಕಡೆ 1 ರೂಪಾಯಿ ಕೊಟ್ಬಿಟ್ಟು ಸಾಕು ಖುಷಿಯಾಗಿ ಅವ್ರು ತಗೊಳ್ಳೋರು. ಇವತ್ತೇನಾಗಿದೆ, 700 ರೂಪಾಯಿ ಇದೆ, ಅಂದ್ರೆ 700 ಪಟ್ಟು ಜಾಸ್ತಿ ಆಗಿದೆ. ಅದೇ ನೀವು ಬೇರೆ ರಾಗಿನೋ ಭತ್ತನೋ ಮತ್ತ ಅಂತ ಹೇಳಿ ನಾನು ಅವಾಗಲೇ ಹೇಳಿದಾಗ 45 ಪಟ್ಟು ಹೆಚ್ಚಾಗಿ ಕಷ್ಟ, ಅದು ಹೆಚ್ಚು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಯಾವ ಒಂದು ಕೆಲವು ಉಪಕಸಗಳು ಉದ್ದಿಮೆ ಹೆಚ್ಚು ಲಾಭದಾಯಕ ಇದೆಯೋ ಅಂತವನ್ನು ನಾವು ಆರಿಸ್ಕೊಂಡಿದ್ದೆ ಆದ್ರೆ ಖಂಡಿತ ನಮ್ಮ ಒಟ್ಟು ಕುಟುಂಬದ ಆದಾಯನ ಹೆಚ್ಚುವರಿ ಮಾಡಿಕೊಂಡು ಅದರಲ್ಲೇ ನಾವು ಸಂತೃಪ್ತರಾಗಿ ನೆಮ್ಮದಿಯ ಜೀವನ ನೋಡಲಿಕ್ಕೆ ಅನುಕೂಲ ಆಗಿದೆ. ಈಗ ಸೆರಿಕಲ್ಚರ್ಗೂ ಸಾಕಷ್ಟು ಬೇಡಿಕೆ ಬರ್ತಾ ಇದೆ, ಅದನ್ನ ನಮ್ಮಲ್ಲಿ ರಾಜೇಗೌಡರೆಲ್ಲ ಸೆರಿಕಲ್ಚರ್ ಬಗ್ಗೆ ಬಹಳ ಅನುಭವಿಗಳು, ಅಂತವ್ರನ್ನ ಮಾರ್ಗದರ್ಶನ ತೆಗೆದುಕೊಂಡು ನಮ್ಮ ಇವನ್ ಅರ್ಧ ಎಕರೆ ಇದ್ರೂ ರೇಷ್ಮೆಯಲ್ಲಿ ನಾವು ಇವತ್ತು ಒಂದು ಲಾಭದಾಯಕ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಪೂರ್ವಕವಾದ ಹೈನುಗಾರಿಕೆ ಇಟ್ಕೋಬಹುದು. ರೇಷ್ಮೆಯಲ್ಲಿ ಬಂದಂತ ವೇಸ್ಟ್ ಅಂತೀವೋ ಅದಕ್ಕೊಂದು ಉತ್ತಮವಾದ ಮೇವು ಆಗಿರ್ತದೆ ಸೀಮೆ ಹಸುಗಳಿಗೆ. ಈ ರೀತಿ ಹೊಂದಾಣಿಕೆ ಇರುವಂತಹ ಉದ್ದಿಮೆಗಳನ್ನ ಆರಿಸ್ಕೊಂಡು ಮಾಡಿದ್ದೆ ಆದ್ರೆ ಕೃಷಿಯಲ್ಲಿ ಲಾಭ ಮಾಡಲಿಕ್ಕೆ 100 ಭಾಗ ಸಾಧ್ಯ ಇದೆ. ಇದ್ರ ಬಗ್ಗೆ ಅನುಮಾನ ಇಲ್ಲ. ಆದ್ರೆ ಏನಂದ್ರೆ ನಾವು ಏನು ಹಿಡಿದೀವ ಕೆಲಸನ ಅದನ್ನ ಹಿಡಿದು ಅಡಚಲನ್ನು ಮಾಡಿದೆ ಆದ್ರೆ ಸಾಧ್ಯ ಅಂತೂ ಆಗುತ್ತೆ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ. ಇತ್ತೀಚೆಗೆ ರೈತರ ಒಂದು ಬದುಕನ್ನ ಬೆಳಕಾಗಿಸಬೇಕು ಅಂತ ಹೇಳಿ FPO ಕಡೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ರೈತ ಉತ್ಪಾದಕ ಸಂಘಗಳಿಂದ ಮಾತ್ರ ಅವರು ಒಳ್ಳೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು, ಒಳ್ಳೆ ಮಾರುಕಟ್ಟೆ ಸಿಗುತ್ತೆ ಅನ್ನುವಂಥದ್ದು, ಇದು ಆಶಾದಾಯಕವಾದಂತಹ ಬೆಳವಣಿಗೆಯ. ಹೇಗೆ FPOಗಳನ್ನು ನಮ್ಮ ರೈತರು ಸದ್ಬಳಕೆ ಮಾಡಿಕೊಳ್ಬಹುದು? ಖಂಡಿತ ಇದು ಒಂದು ಉತ್ತಮವಾದ ಬೆಳವಣಿಗೆ. ಭವಿಷ್ಯದಲ್ಲಿ ರೈತರೇನಾದರೂ ಈ ತರ ಒಂದು ಎಗ್ರಿಗೇಟ್ ಆಗಿ ಒಂದಾಗಿ ಕೃಷಿಯನ್ನು ಮಾಡುವಂತ ಒಂದು ಕೆಲಸವನ್ನು ಮಾಡಿದಾಗ ಕೃಷಿ ಲಾಭದಾಯಕ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ. ಇದೀಗಾಗಲೇ ರಾಷ್ಟ್ರವ್ಯಾಪ್ತಿ ಈ ಒಂದು FPOs ಅಂತ ಇದಕ್ಕೆ ಅನೇಕ ಹೆಸರುಗಳಿವೆ, ನಾಮಾಂಕಿತ ಬೇರೆ ಬೇರೆ ಇದಾವೆ. ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸ್ ಅಂತ ಹೇಳ್ತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಹೇಳ್ತೀವಿ, ಫಾರ್ಮರ್ಸ್ ಬೇಸ್ಡ್ ಅಸೋಸಿಯೇಷನ್ ಅಂತ ಹೇಳ್ತೀವಿ, ಫಾರ್ಮರ್ಸ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಈ ರೀತಿ ಅನೇಕ ಹೆಸರುಗಳಿದ್ದಾವೆ. ಆದರೆ ಉದ್ದೇಶ ಮಾತ್ರ ಒಂದೇನೆ, ಏನಂದ್ರೆ ನೀವು ಒಟ್ಟಾಗಿ ಒಗ್ಗಟ್ಟಾಗಿ ಈ ಒಂದು ಸಂಸ್ಥೆ ಮೂಲಕ ನೀವು ಕೃಷಿ ಮಾಡುವಂತ ಒಂದು ಪ್ರಕ್ರಿಯೆ ಮಾಡಿದ್ದೆ ಆದ್ರೆ ನಿಮ್ಮ ಕೃಷಿಯನ್ನು ಲಾಭದಾಯಕ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಅವಾಗಲೇ ಹೇಳಿದೆ ಅಂದ್ರೆ, ಹಾಸನದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಬೇಕಾದಂತಹ ಪರಿಕರಗಳೇನು? ಅದು ನಮ್ಮ ರಾಗಿ ಬಿತ್ತನೆ ಇರ್ಬೋದು, ತೊಗರಿ ಬಿತ್ತನೆ ಇರ್ಬೋದು, ಇನ್ನು ಅನೇಕವುಗಳು. ಆಮೇಲೆ ಮುಂದುವರೆದು ಅದಕ್ಕೆ ಬೇಕಾದಂತಹ ಸಣ್ಣ ನಮ್ಮ ಬಯೋಫರ್ಟಿಲೈಸರ್ ಅಂತ ಹೇಳ್ತೀವಿ, ಮೈಕ್ರೋ ಆರ್ಗಾನಿಸಮ್ಸ್, ಅವುಗಳಿರ್ಬೋದು ಅಥವಾ ಕೆಲವು ಔಷಧಿ ಇರ್ಬೋದು, ಮತ್ತೊಂದಿರ್ಬೋದು, ಮತ್ತೆ ಇನ್ನು ಕೆಲವು ಉಪಕರಣಗಳು ಅಂದ್ರೆ ನಮಗೆ ಕೃಷಿ ಬೇಕಾದಂತ ಕೆಲವು ಉಪಕರಣಗಳು ಇವೆಲ್ಲ ಬೇಕಾಗ್ತಾ ಇರ್ತವೆ. ಈ ಒಂದೊಂದು ತರಬೇಕು ಅಂದ್ರೆ 20 ಕಿಲೋಮೀಟರ್ ಬಂದೋದ್ರೆ ಒಂದಿನ ಬಂದವರೆ ಅವ್ರಿಗೆ 200 ರೂಪಾಯಿ 300 ರೂಪಾಯಿ ಖರ್ಚು ಬರುತ್ತೆ. ಅಲ್ಲೇ ಅದು ರೇದಿದ್ರೆ ಬರೀ 50 ರೂಪಾಯಿ ಪಡೀಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಈ ತರ ಒಂದು ರೈತರ ಒಂದು ಅಗ್ರಿಗೇಷನ್ ಅಂದ್ರೆ ರೈತರ ಸಂಸ್ಥೆಗಳು ಆದ್ರೆ ಈ ತರ ನಮಗೆ ಬೇಕಾದ ಪರಿಕರಗಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದು. ಎರಡನೇದು, ಮಾರಾಟದ ವಿಚಾರ ಬಂದಾಗ ಒಬ್ಬೊಬ್ಬರೇ ತೆಗೆದುಕೊಂಡು ಕಡಿಮೆ ಉತ್ಪಾದನಾ ಒಂದು ಪಕ್ಕದ ಒಂದು ಪಟ್ಟಣಕ್ಕೆ ಹೋದ್ರೆ ಬಹುಶಃ ಮಾರಾಟ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದೇ ನೀವು ಆ ಒಂದು ರೈತರ ಉತ್ಪಾದನೆ ಸಂಸ್ಥೆ ಮೂಲಕ ಮಾರಾಟ ವ್ಯವಸ್ಥೆ ಆದ್ರೆ ಅವರು ಆ ಗ್ರಾಮದಲ್ಲಿ ಪಕ್ಕದಲ್ಲಿ ಇರುವಂತಹ ಎಲ್ಲ ಉತ್ಪಾದನೆ ಒಂದ್ ಕಡೆ ಕ್ರೋಢೀಕರಿಸಿಕೊಂಡು ತೆಗೆದುಕೊಂಡು ಮಾರಾಟ ಮಾಡೋದಾದ್ರೆ ಖಂಡಿತ ಅವ್ರಿಗೆ ಬೆಲೆ ಕೊಡೋಕ್ಕೂ ಸಾಧ್ಯ ಇದೆ. ಮೂರನೇದು, ಮೌರ್ಯವರ್ಧನೆ ಸಂಸ್ಕರಣೆ ಮಾಡಬೇಕಂದ್ರೆ ಒಬ್ಬರಿಬ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತರ ಒಂದು ಒಗ್ಗಟ್ಟಾದಾಗ ಆ ಒಂದು ಪ್ರಕ್ರಿಯೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಆ ಒಂದು ಉದ್ದೇಶದಿಂದಲೂ ರೈತರ ಒಂದು ಒಗ್ಗೂಡಿಸುವಿಕೆ ಬಹಳ ಮುಖ್ಯವಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಹೋದ ಫೆಬ್ರವರಿ ತಿಂಗಳಲ್ಲಿ ರಾಷ್ಟ್ರಕ್ಕೊಂದು ಕರೆ ಕೊಟ್ಟರು. ಏನಂತ ಅಂದ್ರೆ, ಮುಂದಿನ 3 ವರ್ಷಗಳಲ್ಲಿ ನಾವು ಸುಮಾರು 10,000 ರೈತರ ಉತ್ಪಾದಕ ಸಂಘವನ್ನು ಪ್ರಾರಂಭ ಮಾಡಬೇಕು ಅಂತಲೂ, ಅದಕ್ಕೆ 66,500 ಕೋಟಿಯಷ್ಟು ಹಣವೂ ಸಹ ಅದಕ್ಕೆ ಕಾದಿರಿಸಿ ಈ ಕಾರ್ಯಕ್ರಮವನ್ನು ರಾಷ್ಟ್ರವ್ಯಾಪ್ತಿ ಮಾಡಿ ಅಂತ ಹೇಳಿದ್ರು. ಇದಕ್ಕೆ ಪೂರ್ವಕವಾಗಿ ನಾವು ಈಗ 1.5 ತಿಂಗಳಿಂದ ಹೈದರಾಬಾದ್ ಅಲ್ಲಿ ಒಂದು ರಾಷ್ಟ್ರೀಯ ಸಮ್ಮೇಳನ ಮಾಡಿದ್ರು, ರೈತರ ಉತ್ಪಾದಕ ಸಂಸ್ಥೆನ ಯಾವ ರೀತಿ ನಾವು ಆರೋಗ್ಯಕರವಾಗಿ ಶಕ್ತಿಯುತವಾಗಿ ನಿಲ್ಲಿಸಬೇಕು ಅಂತ. ಏನಾಗಿದೆ ಇವತ್ತು ಈ ಸಂಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ಯೋಚನೆ ಮಾಡಿ ಒಂದು ಯೋಜನೆಯನ್ನ ಅಥವಾ ಒಂದು ಪಾಲಿಸಿ ನೇಚರ್ನ ತಂದಿಲ್ಲ. ಏನು ನೀತಿ ನಿಯಮಗಳಂತ ಏನ್ ಹೇಳ್ತೀವೋ ಆ ನೀತಿ ನಿಯಮಗಳು ಇಲ್ಲದ್ರಿಂದ ಇವತ್ತು ಈ ಸಮಸ್ಯೆ ಆಗಿದೆ. FPOs ನಮ್ಮ ನಿರೀಕ್ಷಣೆ ಮಟ್ಟಕ್ಕೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಏನಂದ್ರೆ, ಈ ಹೊಸ ಹೆಣ್ಣು ಗಂಡು ಸಂಸಾರ ಹುಡ್ದಾಗೆ ಅಂತ ಹೇಳ್ತೀವಿ, ಅವ್ರು ಒಂದಿರೋದಿಲ್ಲ. ಅಂತ ಒಂದು ಸನ್ನಿವೇಶದಲ್ಲಿ ಆ ಸಮಸ್ಯೆಗಳಿಗೆ ಭದ್ರ ನಿಲ್ಲಿಕ್ಕೆ ಒಂದು ಮೊದಲನೇ 4-5 ವರ್ಷ ಸ್ವಲ್ಪ ಹಣಕಾಸಿನ ಸಪೋರ್ಟ್ ಮಾಡಿ ಅವರಿಗೆ ಒಳ್ಳೆ ರೀತಿ ಮಾರ್ಗದರ್ಶನ ಕೊಟ್ಟು ಅವ್ರು ಮುನ್ನಡೆಯುವಂಥದ್ದು, ನಡೆದು ಹೋಗುವಂಥದ್ದು, ಓಡುವಂಥದ್ದು ಮಾಡಿದಾಗ ಅವ್ರನ್ನ ಬಿಟ್ಟರೆ ಮುಂದೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಕುತ್ಕೊಳ್ಳೋಕೆ ಆಗಿಲ್ಲ, ನಡೆಯಲಿಕ್ಕೆ ಆಗಿಲ್ಲ, ಅವ್ರನ್ನ ಹೋಗಿ ನೀವು ಮಾಡಿ ಅಂತ ಅನ್ಬಿಟ್ರೆ ಈ ಸಂಸ್ಥೆಗಳು ಯಾವುದನ್ನು ಶಾಶ್ವತವಾಗಿ ಸುಸ್ಥಿರವಾಗಿ ನಿಂತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಭವಿಷ್ಯದಲ್ಲಿ ರೈತರ ಉತ್ಪಾದಕರ ಸಂಸ್ಥೆಗಳು ರಾಷ್ಟ್ರದಾದ್ಯಂತ ಆಗ್ಬೋದು, ನಮ್ಮ ಏಷ್ಯಾ ಖಂಡದಲ್ಲಿ ಎಲ್ಲಾ ರೀತಿಯಲ್ಲೂ ಎಲ್ಲ ಕಡೆಯೂ ಬೇಕಾಗಿದೆ. ಕಾರಣ ಏನಂತಂದ್ರೆ, ಏಷ್ಯಾ ಖಂಡದ ಎಲ್ಲಾ ರಾಷ್ಟ್ರಗಳಲ್ಲೂ ಇವತ್ತು ಜಮೀನಿನ ಒಟ್ಟು ಇಳುವಳಿ ಬಂದು ಪ್ರತಿ ಕುಟುಂಬದ್ದು ಎಲ್ಲ ಸಣ್ಣ ರೈತರೇ ಆಗಿದ್ದಾರೆ. ಹಾಗಾಗಿ ಎಲ್ರಿಗೂ ಇದರ ಅನಿವಾರ್ಯದಿಂದ ಈ ರೀತಿಯಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿ ಯಾವ ರೀತಿ ಇದಕ್ಕೆ ಸರ್ಕಾರದ ರೀತಿಯಿಂದ ಒಂದು ಬೇಕಾದಂತ ಅವರಿಗೆ ಸಪೋರ್ಟ್ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಇವೆಲ್ಲ ಮಾಡಿದ್ದೆ ಆದ್ರೆ ಖಂಡಿತ ಮುಂದಿನಲ್ಲಿ ಭವಿಷ್ಯದಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ರೈತರ ಒಂದು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಆದರೆ ಯುವಕರು ಏನು ಆಸಕ್ತಿ ಇಟ್ಕೊಂಡು ಹೋಗ್ತಾ ಇದಾರೋ ಅವರು ಸಹ ಇವೆಲ್ಲ ನೋಡಿದಾಗ ನಾವಿಲ್ಲೇ ಉಳ್ಕೋಬೇಕು ಅಂತ ಒಂದು ಒಳ್ಳೆ ಮನೋಭಾವ ಬರ್ಲಿಕ್ಕೂ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಹಾಸನ ಜಿಲ್ಲೆಯ ರೈತರಿಗೆ ವಿಶೇಷವಾಗಿ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಹಾಸನ ಜಿಲ್ಲೆ ಹೆಚ್ಚು ಸಂಪದ್ ಭರಿತವಾದಂತಹ ಜಿಲ್ಲೆ ನನಗನ್ಸ್ದಾಗೆ, ಯಾಕೆಂದ್ರೆ ಅತಿ ಹೆಚ್ಚು ಮಳೆ ಬೀಳುವಂಥದ್ದು, ಸಾಕಷ್ಟು ಮಳೆ ಬೀಳುವಂಥದ್ದು ಎಲ್ಲ ಇರೋದ್ರಿಂದ, ಮತ್ತೆ ನೀರಾವರಿಯ ಒಂದು ಅನುಕೂಲನೂ ಹೆಚ್ಚಿನ ತಾಲೂಕುಗಳಿಗೆ ಬರೋದ್ರಿಂದ ಬಹುಶಃ ಹೆಚ್ಚು ಅದೃಷ್ಟವಂತರು ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೇನೆ. ಹಾಗಾಗಿ ಕೃಷಿಯಲ್ಲಿ ವೇಗವನ್ನು ಹೆಚ್ಚು ಮಾಡಲಿಕ್ಕೆ, ಸುಸ್ಥಿರ ಕೃಷಿಯನ್ನು ಮಾಡಲಿಕ್ಕೆ, ಹೆಚ್ಚು ಲಾಭದಾಯಕ ಬರುವಂತಹ ಕೃಷಿ ಬೆಳೆಯನ್ನು ಮಾಡಲಿಕ್ಕೆ ಉಜ್ವಲ ಅವಕಾಶ ಇದೆ. ಆದರೆ ಇವರು ಈ ತರ ತರಬೇತಿ ಸಂಸ್ಥೆಗಳಿಗೆ ಬಂದು ಅವರ ಒಂದು ಕುಟುಂಬಕ್ಕಾಗಬಹುದು, ಅವರ ಒಂದು ಗ್ರಾಮಕ್ಕಾಗಬಹುದು ಅಥವಾ ಭಾಗಕ್ಕಾಗಬಹುದು, ಯಾವುದು ಶ್ರೇಷ್ಠ ಬೆಳೆಗಳು, ಯಾವುದು ಹೆಚ್ಚು ನಮಗೆ ಲಾಭದಾಯಕ ಆಗುತ್ತೆ, ಯಾವುದಕ್ಕೆ ಹೆಚ್ಚಿಗೆ ಮಾರುಕಟ್ಟೆ ಬೇಡಿಕೆ ಇದೆ, ಇಂಥ ವಿಚಾರಗಳನ್ನ ಪಡೆದಾಗ ಖಂಡಿತ ಇವರ ಕೃಷಿಯನ್ನ ಹೆಚ್ಚು ಲಾಭದಾಯಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದು ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ. ಸಂಸ್ಥೆಗಳ ಸದ್ವಿನಿಯೋಗ ಮಾಡ್ಕೊಳ್ಳಿ, ಸಂಸ್ಥೆಗಳ ಬಳಕೆ ಮಾಡ್ಕೊಳ್ಳಿ, ಅನಂತರ ಅವರಿಂದ ಮಾಹಿತಿ ತೆಗೆದುಕೊಂಡ್ಮೇಲೆ ಆ ಮಾಹಿತಿನೇ ಮಾಡಬೇಕು ಅಂತಲ್ಲ, ಅಂತಿಮವಾಗಿ ನೀವು ತೀರ್ಮಾನ ಮಾಡಿ ಯಾವ್ದು ಮಾಡಿದ್ರೆ ಒಳ್ಳೇದಂತ ನಿರ್ಧಾರ ತೆಗೆದುಕೊಳ್ತಿರೋ ಅದು ಬಹಳ ಮುಖ್ಯವಾದು. ಆ ದಿಕ್ಕಿನಲ್ಲಿ ನೀವು ಕಾರ್ಯೋನ್ಮುಖರಾದ್ರೆ ಖಂಡಿತ ನೀವು ಕೃಷಿಯಲ್ಲಿ ಭದ್ರ ನಿಲ್ಲಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಒಳ್ಳೇದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರು ಎದುರಿಸ್ತಾ ಇರತಕ್ಕಂತಹ ಸಂಕಷ್ಟಗಳು ಏನೇನು, ಅವುಗಳನ್ನು ಹೇಗೆ ಎದುರಿಸಬೇಕು, ಹೇಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಒಳ್ಳೇದು, ರೈತರಿಗೆ ಶುಭವಾಗಲಿ. ಮುಂಗಾರು ಚೆನ್ನಾಗಿ ಪ್ರಾರಂಭವಾಗಿದೆ, ಒಳ್ಳೆ ಮಳೆಯಿಂದ